ಅಜ್ಜ, ಇದು ಯಾವ ಗಿಡ? ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಯಾಕೆ? ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ. ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಮಡಿಕೇರಿ, ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. May 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್. ನಮಸ್ಕಾರ. May 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಹೇಳ್ತೀರಾ? May 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಧೂಮಪಾನ, ಅದರ ದುಷ್ಪರಿಣಾಮಗಳು, ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡಬಹುದು, ಯುವ ಜನರು ಇದಕ್ಕೆ ಬಲಿಯಾಗದೆ ಯಾವ ರೀತಿ ನೋಡಬಹುದು, ಸೊ ಅದೆಲ್ಲ ಧ್ಯೇಯ ವಾಕ್ಯಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಅಂದರೆ ಮುಖ್ಯವಾಗಿ ತಂಬಾಕನ್ನು ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನು ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ. ಹೌದು ಹೌದು. ಇನ್ನು ಪ್ರತಿ ವರ್ಷನೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಕೊಡ್ತಾರೆ. ಈ ವರ್ಷದ ಘೋಷವಾಕ್ಯ ಏನು ಈ ತಂಬಾಕು ರಹಿತ ದಿನದ್ದು? ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವರು ಏನು ಮಾಡ್ತಾರೆ ಹೇಳಿದರೆ, ಅವರ ಟಾರ್ಗೆಟ್ ಯುವಜನರು. ಹೌದು, ಹೊಸ ಹೊಸ ಯುವಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕೋಸ್ಕರ ಈ ಕಂಪನಿ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳುದು, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳುದು, ಅಂದ್ರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ. ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುದಿಲ್ಲ ತಪ್ಪು ಕಲ್ಪನೆ. ಸೊ ಅಂತದೆಲ್ಲ ನೀವು ಏನಾದ್ರು ಇದ್ರೆ ತಂತ್ರಗಳನ್ನು ಬಹಿರಂಗ ಪಡಿಸಬೇಕು ಅಂತ. ಸೊ ನೀವೇನಾದ್ರೂ ಹಾಕಿದ್ರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರ್ದು, ನಿಜವಾದ ಅದ್ರಲ್ಲಿ ಏನುಂಟಂತ ಹೇಳ್ಬೇಕಂತ ಹೇಳ್ತಾರೆ. ಈ ಕೆಟ್ಟ ಆಕರ್ಷಣೆಯನ್ನ ಬಹಿರಂಗಗೊಳಿಸುವಂತ ಈ ವರ್ಷದ ಧ್ಯೇಯವಾಕ್ಯ. ನಮ್ಮಲ್ಲಿ ಈ ತಂಬಾಕನ್ನ ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ ಮತ್ತೆ ಈ ತಂಬಾಕನ್ನ ಬಳಸೋದಕ್ಕೆ ಏನ್ ಕಾರಣ ಅಂತೀರಾ? ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದ್ರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ಎರಡು ಟೈಪ್ ಉಂಟು. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್. ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ ಬೀರ್ತದೆ, ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಬಾಕನ್ನ ಯಾಕಾಗಿ ನಮ್ ಜನ ಬಳಸ್ತಾ ಇದಾರೆ ಅಂತ? ಆಕ್ಚುಲಿ ಇದು ಏನಾಗ್ತದೆ ಹೇಳಿದ್ರೆ, 13-16 ವರ್ಷ ಆ ಏಜ್ ಗ್ರೂಪ್ ಅನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ, ಅದರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯದಾಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದಿದೆ, ಅಂದ್ರೆ 10-15 ವರ್ಷ ಧೂಮಪಾನ ಮಾಡಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಆದ್ರೆ ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದ್ರೆ, ಅವ್ರು ಇದನ್ನು ಒಪ್ಪುದಿಲ್ಲ. ಅದು ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ, ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜ್ ಅಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತಾ? ಹೌದು, ಅದು ಯಾಕಂತ ಹೇಳಿದ್ರೆ, ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು, ಅಲ್ಲಿಂದ ಸ್ಟಾರ್ಟ್ ಆಗುದು. ಫಸ್ಟ್ ಕುತೂಹಲ, ನಂತರ ಅದು ಚಟ ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರಿಗೆ ದಿವಸಕ್ಕೆ 1-2 ಪ್ಯಾಕೆಟ್ ಆದ್ರೆ ಸಿಗರೇಟ್ ಬೇಕಾಗ್ತದೆ. ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ, ಯಾಕಂದ್ರೆ ಅವಲಂಬನೆ ಆಗ್ತದೆ. ನಾವು ಕೇಳ್ತಾ ಇರ್ತೀವಿ, ಕೆಲವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ. ಮತ್ತೆ ಕೆಲವರಿಗೆ ಪೇಪರ್ ಹೋಗುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು. ಯಾವ ಸಂಬಂಧವಿಲ್ಲ, ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ಅದು ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ಕೆನಿಕೌಟಿನ ಉಂಟು ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ. ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ. ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳಿದ್ರು ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ. ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ? ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ 7,000 ರಾಸಾಯನಿಕ ವಸ್ತುಗಳಿವೆ. ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ಮೊನ್ನೆ ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ. ಸ್ಮೋಕಿಂಗ್ ಮಾಡುವವರಲ್ಲಿ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಅದು ಸೆಮಿನ ಕಡಿಮೆ, ಸ್ವಲ್ಪ ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆ. ಆದ್ರಿಂದ ನಾವು ನೋಡಿದ್ದೇವೆ ಹಾಸ್ಪಿಟಲ್ ಅಲ್ಲಿ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್. ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮೋರ್ಟಾಲಿಟಿ ಸಹ, ಡೆತ್ ರೇಟ್ ಸಹ ಅವರಲ್ಲಿ ಜಾಸ್ತಿ. ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು. ಮತ್ತೆ ಲಾಸ್ಟ್ 15 ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ತುಂಬಾ ಜನ ನೋಡಿದ್ದೇವೆ, ಸಿಗರೇಟ್ ಹೇಳುವವರು 15-20 ವರ್ಷ. ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ ಬಿಪಿ ಜಾಸ್ತಿ ಮಾಡ್ತದೆ, ಮತ್ತೆ ನಮ್ಮ ಹೃದ್ರೋಗ ಸಮಸ್ಯೆ ತರ್ತದೆ, ಮತ್ತೆ ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ, ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ. ಮತ್ತೆ ತಂಬಾಕನ್ನ ಅಗಿಯೋದ್ರಿಂದ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ? ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವಿಳ್ಯದೆಲೆ ಮತ್ತೆ ಇದರಲ್ಲಿ ಎಲ್ಲ ಪ್ರಾಬ್ಲಮ್ ಇಲ್ಲ, ಆದ್ರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನೇನ್ ಹೇಳ್ತಾನೆ ಹೇಳಿ ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅದು ಕ್ಯಾನ್ಸರ್ ಇದ್ದು ಪ್ರಥಮ ಹಂತ, ಅದು ಆ ಸ್ಟೇಜ್ ರೀಚ್ ಆಗ್ತಾರೆ. ಹೌದೌದು, ಕೆಲವು ಚಿತ್ರಗಳನ್ನ ನೋಡಿದೀವಿ, ಕೆನ್ನೆನೆ ತೂತು ಬಿದ್ದಂಗಾಗಿ ಅಲ್ಲೆಲ್ಲ ಕಾಣಿಸ್ತಾರೆ. ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆಯ ಕ್ಯಾನ್ಸರ್, ಇದೆಲ್ಲ ಬಹಳ ಕಾಮನ್. ಅಂದ್ರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ನಲ್ಲಿರುವಂತ ವಿಷಯವಸ್ತು ಯಾವುದು ಅಂತ? ನಿಕೋಟಿನ್ ಮೇನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವಂತ ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಬೆಂಜಿನ್, ತುಂಬಾ ಸಾಧಾರಣ 60 ಕ್ಯಾನ್ಸರ್ ಕಾರಕ ರಾಸಾಯನಿಕ ವಸ್ತುಗಳಿವೆ. ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ, ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್. ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವ್ರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ಕಾಲಕ್ರಮೇಣ ಇಮ್ಯುನಿಟೀಸ್ ಕಡಿಮೆ ಮಾಡ್ತದೆ. ಅದರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್. ನಮ್ಮ ಹತ್ರ ಯಾರಾದರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ, ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ. ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಬಿ ಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್ ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವರಿಗಿರ್ತದೆ. ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50ರಲ್ಲಿ ಬರ್ಬೋದು, 45ರಲ್ಲಿ ಸ್ಟ್ರೋಕ್ ಬರ್ಬೋದು. ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರು ಬೇಗ ಬರ್ಬೋದು. ಸೊ ಅದರಿಂದ ತುಂಬಾ ಪರಿಣಾಮ ಬರುತ್ತೆ, ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ. ಅಂದ್ರೆ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ. ಸೇಮ್ ಅದು ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡುವಾಗ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತವರ ಮೇಲೆ ಪರಿಣಾಮ ಬೀರ್ತದೆ. ಕೆಲವರು ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂತ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವ್ರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ. ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಮಿಷ ನಿಂತರೆ ಸಾಕು, ಅವ್ರು ಕೆಮ್ಮೋ ಮೊದಲೇ ನಾವು ಕೆಮ್ಮತೇವೆ. ಸೊ ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು, ಅಷ್ಟು ಅದರಲ್ಲಿ ಕ್ಯಾನ್ಸರ್ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ. ಮತ್ತೆ ಸೀನ್ ಬರೋದು ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗೆ ಆಗೋದು. ಹೌದು, ನಾವು ಅದಕ್ಕೆ ಹೇಳ್ತೇವೆ ಸ್ಮೋಕರ್ಸ್ ಕಾಫ್ ಅಂತ. ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಮಿನಿಟ್ ಕೆಮ್ತಾ ಇರ್ತಾರೆ, ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳಲ್ಲಿ ಡೆಪಾಸಿಟ್ ಆಗ್ತದೆ, ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ. ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯೇ? ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳನ್ನು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ, ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಎಳಿತಾರೆ. ಸೊ ಅದರಿಂದ ಹೆತ್ತವರು ಸಿಗರೇಟ್ ಎಳಿಬಾರದು ಮಕ್ಕಳ ಎದುರಲ್ಲಿ, ನನ್ನ ಪ್ರಕಾರ ಎಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು, ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು. ಸೊ ಮನೆಯಲ್ಲಿ ನಾವು ಮಾಡಬಾರದು, ಸಣ್ಣ ಮಕ್ಕಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರದು, ಪಾರ್ಕ್ ಅಲ್ಲಿ ಮಾಡಬಾರದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಅದೇ ರೀತಿ ಮನೆಯಲ್ಲಿ ಸಣ್ಣ ಮಕ್ಕಳು ಇರುವ ಮಾಡಬಾರ್ದು ಹೇಳ್ತಾರೆ, ಬಸ್ಗಳಲ್ಲಿ ಹೋಗುವಾಗ ಮಾಡಬಾರ್ದು ಹೇಳ್ತಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ. ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇರಿಯಾದ. ಹೌದು, ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ, ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಮೀಟರ್ ಆವರಣದಲ್ಲಿ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೆ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್. ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸ್ತಲೇ ಇದೆ. ಹೌದು, ಅನೇಕ ವಿಧಗಳನ್ನು ಯೋಜನೆ ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್ 10-20% ಟ್ಯಾಕ್ಸ್ ಹಾಕಿ ಅವರದ ಹಣ ಇರೋದು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇರುವುದು ಕಡಿಮೆ ಆಗಬಹುದು. ಅದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ. ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ನಮ್ಮ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ. ಅವನು ಒಂದು ಪ್ಯಾಕೆಟ್ ತೆಗೆಸಿದಾಗ 1-2 ಸಿಗರೇಟ್ ಎಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರುವುದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ, ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜಿಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಒಂದು ಪಿಕ್ಚರ್ ಉಂಟು, ಬಾಯಿ ಕ್ಯಾನ್ಸರ್ ಅದೆಲ್ಲ ಚಿತ್ನ ಉಂಟು, ಬಾಯೆಲ್ಲ ತೂತು ಬಿದ್ದು ಅಂದ್ರೆ ಗಾಯ ಆಗಿರೋದು. ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ, ಕಾಣಿಸ್ತಿರ್ಲಿಲ್ಲ. ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರೆದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರೆದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೇಟ್ ಪ್ಯಾಕ್ ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಯುವ ಜನರು ಬಲಿ ಆಗದಾಗಿ ನೋಡುದು, ಆ ಬೀಡಿ ಸಿಗರೇಟ್ ಅಲ್ಲಿ ಎಡಿಟಿವ್ಸ್ ಹಾಕುದು, ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಅಲ್ಲಿ ಆಡ್ ಮಾಡ್ತಾರೆ. ಸೊ ಮೆಂಥಾಲ್ ಅಲ್ಲಿ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್, ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೇಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಅದು ಇವನ್ ಮನೆಗಳಲ್ಲಿ ಸಹ ಮಾಡಬಾರ್ದು ಅಂತ ಬಂದಿದೆ. ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು. ಇಷ್ಟೆಲ್ಲ ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ. ಹೌದು, ಜೊತೆಗೆ ಈ ತಂಬಾಕು ಬೇಸಾಯ ಅಂದರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ. ಅದು ಒಂದು ಕ್ರಮ. ಹೌದು, ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್ ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೋ ಫುಲ್ ಪೊಟ್ಯಾಟೋ. ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ತಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡಬಹುದು. ಯಾಕೆಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು. ಆಲೂಗಡ್ಡೆಯನ್ನು ಬೆಳೆಯಬಹುದು. ಹೌದು, ಆಲ್ಟರ್ನೇಟಿವ್ ಕ್ರಾಪ್ ಐ ತಿಂಕ್ ಸರ್ಕಾರ ಅವ್ರು ಯಾವಾಗಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ, ಅವರು ಅದನ್ನೇ ಮಾಡಬಹುದು. ಸೊ ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ. ಒಂದು ಎಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನು ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ. ಹೌದು ಹೌದು ಹೌದು, ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್ ಮಾಡಿ, ಹೌದು, ಯುವ ಜನರನ್ನು ಅದನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರು ಸಹ ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ, ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತಿರಿ ಇದಾಗ್ತಿರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ಸ್ ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ, ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಹೌದು, ಬಟ್ ಪೀಪಲ್ ಅವ್ರ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು. ಮತ್ತೆ ನಮ್ಮ ಸರ್ಕಾರ ಕೂಡ ತಂಬಾಕು ಅಥವಾ ಹೊಗೆ ಸೊಪ್ಪನ್ನು ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು. ಹೌದು, ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, May 31st ಅವರು ಹೇಳ್ತಾರೆ ಎಲ್ಲ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು. ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವಜನರನ್ನೇ. ಹೌದು, ಬೇರೆಯವರನ್ನ ನೋಡಿ ಕಲಿಯರೇ ಜಾಸ್ತಿ. ಹೌದು, ಅದು ಏಜ್ ಹಾಗೆ, ಸೊ ದೇ ಸಿ ಅದರ್ಸ್, ಬೇರೆಯವರನ್ನು ನೋಡುದು. ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲು ಹೋಗ್ತಾರೆ. ಹೌದು, ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ, ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ ಟಿವಿ ಸೀರಿಯಲ್ ಎಲ್ಲಿ ಸಹ ಮಾಡುದಿಲ್ಲ ಈಗ. ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ. ಹೌದು, ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಿ. ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನ ಜಗಿಯುವಂತಹದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನು ಹಾಕ್ಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು ಇಂಥದ್ದೆಲ್ಲನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ? ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ, ಇವನ್ ನಮ್ಮ ಕೊಡಗು ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು. ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ ಅಂದ್ರೆ ಚಟಮುಕ್ತಿ ಕೇಂದ್ರಗಳು. ಹೌದು ಅದು, ಹೌದು, ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಳ್ತೇವೆ ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಸೊ ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದ ಹೊರಗೆ ತರಬಹುದು. ಇದು ಏನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು. ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರ? ಹೌದು, ನಿಕೋಟಿನ್ ಚುವಿಂಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು. ಸೊ ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ. ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತಹ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ. ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳಿದ್ದಾರೆ, ಇಲ್ಲಿ ಹೆಂಗಸರಿದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಎವ್ರಿಬಡಿ ಅಷ್ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ. ಇವತ್ತು ಲಿಂಗ ಭೇದವಿಲ್ಲದೆ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ? ಹೌದು, ಈಗ ಏನಾಗಿದೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಯುವ ಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು. ಆದ್ರೆ ಟೋಟಲ್ ಸ್ಮೋಕರ್ಸ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿ ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳು ತೂಕ ಬಹಳ ಕಡಿಮೆ ಇರ್ತದೆ, ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು, ಮತ್ತೆ ಹುಟ್ಟುವ ಮಕ್ಕಳ ಮೇಲೆ ಸಹ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಆದ್ರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ. ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಕೊಡುತ್ತೆ, ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ. ಹಾಗಾಗಿ ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು. ಅದೇ ಪೋಷಕರು ಶಿಕ್ಷಕರು ಸಾರ್ವಜನಿಕರು ಇದಕ್ಕೆ ಪ್ರೋತ್ಸಾಹ ಕೊಡಲೇಬಾರದು. ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ, ಎರಡೂ ತುಂಬಾ ಸಮಸ್ಯೆ ಕೊಡ್ತದೆ. ಆ ಬಾಯಿಯ ಕ್ಯಾನ್ಸರ್, ನಾಲಗೆಯ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ. ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ, ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ. ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ, ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ, ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ, ಹೌದು, ಎಲ್ಲ ಆರ್ಗನ್ಸ್ ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸಬೇಡಿ. ಈವನ್ ನಮ್ಮ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರೆಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಲಿಕ್ಕಿಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ. ಲೆಸ್ ದೆನ್ 13-14-15 ಇಯರ್ಸ್ ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಗೊಳಿದ್ರೆ ಅಂಗಡಿಯವರು ಕೊಡುದಿಲ್ಲ, ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ. ಇನಿಷಿಯಲ್ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ, ಯಾಕಂದ್ರೆ ಬಹಳ ದುಬಾರಿಗೂ ಆಗ್ತಾ ಇದೆ ಈಗ. ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ. ಸೊ ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಾಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ. ಹೌದೌದು, ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲಾನು ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ. ಸೊ ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸೊ ಅಂತವ್ರು ತುಂಬಾ ಜನ ನೋಡಿದ್ದೇವೆ. ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಅವರು ಒಂದು 2-3 ತಿಂಗಳು ಈ ನಮ್ಮ ಡಿಎಡಿಕೆ ಸೆಂಟರ್ಗೆ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ. ತಕ್ಷಣ ನಿಲ್ಸಿದ್ರೆ ಏನು ಸಮಸ್ಯೆ ಏನಾಗಲ್ಲ, ತಕ್ಷಣ ಆಗುದೇ ಇಲ್ಲ. ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ, ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. 15 ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತೇನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು, ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ, ಡಾಕ್ಟರ್ ರಾಮಚಂದ್ರ ಕಾಮತ್? 2025 ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡುದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬೀಡಿಯನ್ನು ತಕೊಳ್ಳುದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡ್ಲಿಕ್ಕೆ ಬಹಳ ಆಸೆ ಪಡ್ತೇನೆ. ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ, ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳೋಣ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಗೀತೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಿಸಾನೋ ಕೇ ದ್ವಾರ ಚಲೇ ಹಮ ಅಬ ಹೋಗಾ ಹರ ಕಿಸಾನ್ ಖುಶಹಾಲ್. ನಯಿ ತಕನೀಕೇ ನಯಿ ಯೋಜನಾ ರೇ ಮಿಟ್ಟಿ ಔರ್ ಫಸಲ್ ಕಿ ಹೋ ಪಹಚಾನ್. ಮಾರ್ ಅಬ್ ಹೋಗಾ ಹರ್ ಕಿಸಾನ್ ಖುಷಹಾಲ್ ಚಲೋ ಸಾಥಿಯೋ ಚಲೋ ಕಿಸಾನೋ ವೈಜ್ಞಾನಿಕ ಆಪ್ಗೆ ದ್ವಾರ ಹರ ಸವಾಲ್ ಕಾ ಮಿಲೇಗಾ ಜವಾಬ್ ಅಬ್ ಹೋಂಗಿ ನಾ ಫಸಲೆ ಖರಾಬ್ ಅಬ್ ಹೋಗಾ ಹರ ಕಿಸಾನ್ ಖುಷಹಾಲ್ और कृषि विभाग लाए है विकसित कृषि संकल्प अभियान विकसित कृषि संकल्प अभियान खेती को दे नई उड़ान अब होगा हर किसान खुशहाल अब होगा हर किसान खुशहाल ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಗಳಿಂದ 26,000 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಗಳಿಂದ 15,800, ರೋಬಸ್ಟ ಪಾರ್ಚ್ಮೆಂಟ್ 20,000 ರೂಪಾಯಿಗಳಿಂದ 20,500, ರೋಬಸ್ಟ ಚೆರಿ 10,700 ರೂಪಾಯಿಗಳಿಂದ 11,500. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಪ್ರಾಯೋಜಕರು ಮಲೆನಾಡು ಅಡಿಕೆ ಬೆಳೆಗಾರರ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ನಂತರ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಮಾಹಿತಿ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಂಪೆನ ವಿವರ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸರಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸರಕಾರಿ ಪ್ರೌಢಶಾಲೆ ಮಡಿಕೇರಿ ಇವರ ಕೂಡುಕೂಟಲಿ ಕನ್ನಡ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರ 141ನೇ ಹುಟ್ಟುಹಬ್ಬ ಮತ್ತು ಶ್ರೀಮತಿ ವಿಜಯಾ ವಿಷ್ಣುಭಟ್ ದತ್ತಿ ಪ್ರಶಸ್ತಿ ಕಾರ್ಯಕ್ರಮ ಇದೇ ತಿಂಗಳ 4ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಸರಕಾರಿ ಹೈಸ್ಕೂಲ್ನ ಸಭಾವಾಡಿಯಲ್ಲಿ ನಡೆಯಕುಟ್ಟು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮನ ಸಾಹಿತಿ ನಾಗೇಶ್ ಕಾಲೂರ್ನವು ಉದ್ಘಾಟನೆ ಮಾಡಿಕಿದ್ದು, ವಿಜಯ ವಿಷ್ಣುಭಟ್ ದತ್ತಿ ಪ್ರಶಸ್ತಿ ಪಡ್ಕೊಂಡಿರುವ ಬರಹಗಾರ್ತಿ ಶ್ರೀಮತಿ ಸ್ಮಿತಾ ಅಮೃತರಾಜ್ ಸಂಪಾಜೆ ನೌಕೆ, ಸಾಹಿತಿ ಆಕಾಶವಾಣಿನ ನಿವೃತ್ತ ಉದ್ಘೋಷಕರಾದ ಸುಬ್ರಾಯ ಸಂಪಾಜೆನವು ಪ್ರಶಸ್ತಿ ಪ್ರದಾನ ಮಾಡುವೆ ಅಂತ ಗೊತ್ತಾಯಿತು. ಹಂಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರ ಹುಟ್ಟುಹಬ್ಬದ ಬಗ್ಗೆಲಿ ಸಾಧಕರಿಗೆ ಸನ್ಮಾನ ಏರ್ಪಾಡಾಗಿದ್ದು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ನಾವು ಸಾಹಿತಿ ಮತ್ತು ಆಕಾಶವಾಣಿಲಿ ಉದ್ಘೋಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸುಬ್ರಾಯ ಸಂಪಾಜೆನವರನ್ನ ಸನ್ಮಾನ ಮಾಡುವೆ. ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ದತ್ತಿದಾನಿ ಸಾಹಿತಿ ಶ್ರೀಮತಿ ವಿಜಯ ವಿಷ್ಣು ಭಟ್, ಮಹಿಳಾ ಬರಹಗಾರರ ಸಂಘದ ಅಧ್ಯಕ್ಷರಾದ ಪುದಿಯ ನೆರವನ ರೇವತಿ ರಮೇಶ್ ಸೇರಿದಂಗೆ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವುಟು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವು ಇಂದು ಅಧಿಕಾರಿಗಳೊಟ್ಟಿಗೆ ವಿರಾಜಪೇಟೆಯಲ್ಲಿ ಮಳೆಗೆ ಹಾನಿಯಾದ ಜಾಗಗಳಿಗೆ ಭೇಟಿ ಕೊಟ್ಟು ವಿರಾಜಪೇಟೆನ ಎಸ್ಬಿಐ ರಸ್ತೆನ ಮುಂದೆ ಬಾಗಲಿ ಅಂಬೇಡ್ಕರ್ ಭವನದ ಹತ್ತಿರ ಮಳೆಯಿಂದಾಗಿ ಕುಸಿದ ತಡೆಗೋಡೆನ ಬಗ್ಗೆಲಿ ವಿಚಾರಣೆ ಮಾಡಿದ ಶಾಸಕರು ತಪ್ಪಿಸ್ಥರ ವಿರುದ್ಧ ಕ್ರಮ ತಕಂಬಕ್ಕೆ ಇಲಾಖೆನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಈ ಸಂದರ್ಭದಲ್ಲಿ ವಿರಾಜಪೇಟೆ ತಾಲೂಕಿನ ತಹಶೀಲ್ದಾರ್ ಪುರಸಭೆನ ಸದಸ್ಯರು ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ದೇಶದ ಕೃಷಿ ವಿಜ್ಞಾನ ಕೇಂದ್ರಗ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಅಭಿವೃದ್ಧಿ ಇಲಾಖೆಗಳ ಕೂಡುಕೂಟಲಿ ಮೇ 29ನೇ ತಾರೀಕಿಂದ ಜೂನ್ 12ನೇ ತಾರೀಕು ಮುಟ್ಟ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದ್ದು ನಾಳೆಯಿಂದ 9ನೇ ತಾರೀಕು ಮುಟ್ಟ ಹೊತ್ತಾರೆ 10 ಗಂಟೆಯಿಂದ ಶನಿವಾರ ಸಂತೆ ಕುಶಾಲ್ ನಗರ ಕೊಡ್ಲಿಪೇಟೆ ಸುಂಟಿಕೊಪ್ಪ ಶಾಂತಳ್ಳಿ ಮತ್ತು ಸೋಮವಾರಪೇಟೆ ಹೋಬಳಿಗಳಲ್ಲಿ ಕಾರ್ಯಕ್ರಮ ನಡೆಯಕ್ಕಿದ್ದು ನಾಳೆ ಶನಿವಾರ ಸಂತೆ ಹೋಬಳಿನ ಗೌಡಹಳ್ಳಿ ನವದುರ್ಗ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗ ಕೃಷಿ ಇಲಾಖೆನ ಅಧಿಕಾರಿಗ ಪ್ರಗತಿಪರ ರೈತರು ಭಾಗವಹಿಸಿ ರೈತರಿಗೆ ಅಗತ್ಯ ಮಾಹಿತಿ ಕೊಡಿಕಿದ್ದು ರೈತರು ಇದರ ಪ್ರಯೋಜನ ಪಡ್ಕೊಳಕಂತ ಸೋಮವಾರಪೇಟೆ ಕೃಷಿ ನಿರ್ದೇಶಕರು ತಿಳಿಸಿದರು. ರಾಜಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರ ಹುಟ್ಟುಹಬ್ಬದ ಬಗ್ಗೆಯಲ್ಲಿ ಇದೇ ತಿಂಗಳ 4ನೇ ತಾರೀಕು ಹೊತ್ತಾರೆ 8:30 ಗಂಟೆಗೆ ಮೈಸೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರ ಜೀವನ ಮತ್ತು ಸಾಧನೆಗಳ ಬಗ್ಗೆಯಲ್ಲಿ ರಾಜ್ಯ ಮಟ್ಟದ ಚಿತ್ರಕಲಾ ಪೈಪೋಟಿ ಏರ್ಪಾಡಾಗಿದ್ದು 6ರಿಂದ 13 ಮತ್ತು 14ರಿಂದ 18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಪೈಪೋಟಿ ನಡೆದಿದೆ. ಆಸಕ್ತ ವಿದ್ಯಾರ್ಥಿಗ URL ಜಾಲತಾಣದಲ್ಲಿ ಹೆಸರು ನೋಂದಣಿ ಮಾಡಿಕೊಂಡು ಭಾಗವಹಿಸಕ್ಕಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕರ್ನಾಟಕದಲ್ಲಿ COVID-19 ಪ್ರಕರಣಗ ಕ್ರಮೇಣ ಜಾಸ್ತಿ ಆಗ್ತಿರುವ ಬಗ್ಗೆಯಲ್ಲಿ ಕಾಯಿಲೆ ಪತ್ತೆ ಮಾಡಿಕೆ ಮತ್ತು ಆರೈಕೆ ಮಾಡಿಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಮುಖಾಂತರ ರಾಜ್ಯ ಸರ್ಕಾರ ನಿರಂತರ ಪ್ರಯತ್ನ ಮಾಡ್ತಾ ಇದ್ದು ಈ ಬಗ್ಗೆಯಲ್ಲಿ ಸಾರ್ವಜನಿಕರು ಹೆದರಿಕಣದೆ ಜಾಗರೂಕತೆಯಿಂದ ಇದ್ದು ಆರೋಗ್ಯ ಸಿಬ್ಬಂದಿಗಳಿಂದ ಸರಿಯಾಗಿ ಮಾಹಿತಿ ಪಡ್ಕೊಂಡು ಪರಿಸರನ ಮನಾರ ಇಟ್ಕೊಂಡು ರೋಗ ಲಕ್ಷಣ ಕಂಡು ಬಂದರೆ ಸರಿಯಾಗಿ ಚಿಕಿತ್ಸೆ ತಕ್ಕೊಂಡು ಆರೋಗ್ಯ ಸಹಾಯವಾಣಿನ ಸಹಾಯ ಪಡ್ಕೊಂಡು ಸುರಕ್ಷಿತವಾಗಿರೋಕು ಅಂತ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆನ ಆಯುಕ್ತರು ಕೇಳಿಕೊಂಡಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ನ ಕೂಡುಕೂಟಲಿ ನಡೆಸುತ್ತಿರುವ ರುಡ್ಸೆಟ್ ಸಂಸ್ಥೆನ ಕಡೆಯಿಂದ ಅಳ್ಮು ಬೆಳೆಸುವುದರ ಬಗ್ಗೆಯಲ್ಲಿ 10 ದಿನಗಳ ಉಚಿತ ತರಬೇತಿ ಕಾರ್ಯಾಗಾರ ಇದೇ ತಿಂಗಳ 17ನೇ ತಾರೀಕಿಂದ ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ 18ರಿಂದ 45 ವರ್ಷದೊಳಗಿನ ಹಳ್ಳಿನ ಹೈದಗೋಡೆಗ ಇದೇ ತಿಂಗಳ 12ನೇ ತಾರೀಕಿನೊಳಗೆ ಹೆಸರು ನೋಂದಣಿ ಮಾಡಿಕೊಳ್ಳಕ್ಕೆ. ಹೆಚ್ಚಿನ ಮಾಹಿತಿ ಬೇಕರೆ ರುಡ್ಸೆಟ್ ಸಂಸ್ಥೆ ಅರಿಶಿನಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಈ ಕಚೇರಿನ ಸಂಪರ್ಕ ಮಾಡಕ್ಕೆ. ಕಡಂಗ ಗ್ರಾಮಲ್ಲಿರುವ ಲೈಫ್ ಡಯಾಗ್ನೋಸ್ಟಿಕ್ ಅಂಡ್ ಪಾಲಿಕ್ಲಿನಿಕ್ಲಿ ನಾಳೆಯಿಂದ ಡಾಕ್ಟರ್ ಹೊತ್ತಾರೆ 9ಗಂಟೆಯಿಂದ 8:40 ಗಂಟೆ ಮುಟ್ಟ ಕಾರ್ಯನಿಸುವೆ ಅಂತ ಗೊತ್ತಾಗುತ್ತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಚಂದದ ವಿನ್ಯಾಸ ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್ ಗಣಪತಿ ಸ್ಟ್ರೀಟ್ ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕುಂದ ಈಚೂರು ಗ್ರಾಮ ಹತ್ರ ಬೂವಾಡಿನ ಒಕ್ಕಕಾರ ಮುಂದು ಕಾಲಕೊಮ್ಮ ನಡ್ತುವ ಮಂದನ ಮೂರ್ತಿ ಸಾರ್ತಾ ಉತ್ತರೆ ಇಂದು ನಾರಾಚೆ ಬೈಟ್ ಪತ್ತು ಗಂಟೆ ಲಿಂಜಿ ನಾಳೆ ತಿಂಗಳಾಚೆ ಬೈಟೆ ಗೆತ್ತರೆ ಒಕ್ಕತ್ರ ಐನ್ ಮನೆಯಲ್ಲಿ ನಡ್ಪ ಒಕ್ಕಕಾರ ಊರು ನಾಡಕಾರ ತಾಮನೆ ಮೋಳಿಯ ಬಿಂದು ಚಂಗಾದಿಯಲ್ಲ ಬಂತು ದೇವಡ ತೀರ್ಥ ಪ್ರಸಾದ ಪಡೆದು ಬೂವಾಡಿನ ಒಕ್ಕಕಾರ ಕಟ್ಟಂಡಿತು. ಕುಡವ ಒಕ್ಕೊಡಕ್ಕೊಡ ನಡುವು ಇದೇ ಆದ್ಯವಾಯಿತು ತೂಚಮಕೇರಿ ಗ್ರಾಮಗಳ ಪೆಮ್ಮಂಡ ಒಕ್ಕಕಾರ ತೋಕನ ಮೇನ ನಡ್ತಿಯನುಂಡು. ಇದೇ ದಂಡಾರ್ತಿರುವ ತಂಜನೆ ಜೂನ್ ಏಳು ಪಿಂಗ ಅಟ್ಟಂದು ಪೊನ್ನಂಪೇಟೆ ಜೂನಿಯರ್ ಕಾಲೇಜ್ ಕಳಿಪುರಮಲ್ಲಿ ನಡಪ ಈ ತೋಕನ ಮೇಲೆ ಕೊಡವ ಒಕ್ಕಕಾರ ಏಳು ಸಂಖ್ಯೆ ಕೂಡಿ ಅರಿತು ತೋಕನ ಮೇನ ಚಾಯೋಡೆ ನಡೆಸೋಕೆ ಅವಕಾಶ ಮಾಡಿದ್ದರು. ಪೆಮ್ಮಂಡ ಒಕ್ಕಕಾರ ಕಟ್ಟುವುದಲ್ಲದೆ ಓರ್ ಒಕ್ಕತಿಂಜ ನಾಲ್ಕು ತಂಡತ್ನ ನೋಂದಾವಣೆ ಮಾಡಿವರು. ಓರ್ ತಂಡತ್ತು ದಂಡಾಳು ಪೈಪೋಟಿ ಕುಳಿಯಲು ಎಂಟ್ರಿ ಫೀಸ್ ಓರ್ ತಂಡಕ್ಕೆ 1000 ರೂಪಾಯಿ. ಪೆದ ನೋಂದಾವಣೆಗೆ ಆಖಿರಿ ನಾಳು ಜೂನ್ 3 ಅರಿವಿಕೆ ತಂದಿತ್ತು. ಏರ ವಿವರಕ್ಕೆ 9943757157 ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186. ಕಸ ಕಸ ಅಲ್ಲ ಇದ್ರೆ ಹೊಲಸಾಗಿರ್ತು, ವಾಸನೆ ಎಲ್ಲ ಬರುತ್ತೆ. ಮನೆ ಹತ್ರನು ಹಾಗೆ ಕಸ ಆಗ್ತಾವೆ. ನಮ್ಗದಕ್ಕೆ ಗುಸ್ಸಕ್ ಬೇಜಾರಾಗದು. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು ಸಭ್ಯತೆಯ ಲಕ್ಷಣವಲ್ಲ. ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ವಾಹನಕ್ಕೆ ಕೊಡೋಣ. ಆ ಮೂಲಕ ನಮ್ಮ ಸುಂದರ ಮಡಿಕೇರಿ ಸೌಂದರ್ಯವನ್ನು ಮೆರೆಸೋಣ. ನಮ್ಮ ಮಡಿಕೇರಿ, ಕರ್ನಾಟಕದ ಕಾಶ್ಮೀರ. ಮರಂದೂರ ಗ್ರಾಮ ಕೇಕುಮಾನಿ ಭಗವತಿ ಭದ್ರಕಾಳಿ ದೇವರ ಹಬ್ಬದ ಪ್ರಯುಕ್ತ ಜೂನ್ 1 ಭಾನುವಾರ ಬೆಳಿಗ್ಗೆ 10 ಊರಿನ 13 ದೊಡ್ಡ ಮನೆಯಿಂದ ಕಲಿಯ ಪಾತ್ರೆ ಇಳಿದು 11 ದೇವಸ್ಥಾನಕ್ಕೆ ಸೇರುವುದು, ಅಪರಾಹ್ನ 3 ಎತ್ತು ಪೋರಾಟ ಬಂದು ದೇವಸ್ಥಾನಕ್ಕೆ ಸೇರುವುದು, 4 ಬಾಳೋಪಾಟ್ ಬೊಳ್ಕಾಟ್, ಜೂನ್ 2 ಸೋಮವಾರ ಬೆಳಿಗ್ಗೆ 6 ಸಾರ್ತಾವು ಅಯ್ಯಪ್ಪ ಅಜ್ಜಪ್ಪ ದೇವರ ಕೋಲಾಟ, ಮಧ್ಯಾಹ್ನ 12 ಭದ್ರಕಾಳಿ ಹಾಗೂ ಪಡುಮಾಳಿ ದೇವರ ಕೋಲವು ತಿರುಮುಡಿ ತೆಗೆಯುವುದು, ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಕ್ಕ ಮುಖ್ಯಸ್ಥರು ಹಾಗೂ ಊರಿನವರು ಕೇಳಿಕೊಂಡಿದ್ದಾರೆ. ಪ್ರತಿ ವರ್ಷನೂ ಈ ಮಕ್ಕಳಿಗೆ 2 ಬ್ಯಾಗ್ ತೆಗೆದು ಸಾಕಾಗ್ಬಿಟ್ಟಿದೆ. ಗೋಳಿಗೊಪ್ಪದ ಲುಲ್ಲು ಬಜಾರ್ ಹೋಗೋಣ. ಒಳ್ಳೆ ಕ್ವಾಲಿಟಿಯ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಎಲ್ಲ ಸ್ಕೂಲ್ ಐಟಮ್ಸ್ ಅಲ್ಲೇ ತಗೊಳ್ಳೋಣ. ವೈಲ್ಡ್ ಕ್ರಾಫ್ಟ್, ಸ್ಕೈ, ಫಾಸ್ಟ್ ಟ್ರ್ಯಾಕ್, ಲೂನರ್ಸ್, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ಪಿಕಾಕ್, ಮಿಲ್ಟನ್, ಟಪ್ಪರ್ ವೇರ್ ನ ಲಂಚ್ ಬಾಕ್ಸ್, ಪಾಪಿ, ಅಂಬ್ರೆಲಾ, ನವನೀತ್ ಕ್ಲಾಸ್ಮೇಟ್ಸ್ ನೋಟ್ ಬುಕ್ ರಿಯಾಯಿತಿ ಬೆಲೆಯಲ್ಲಿ ಲಭ್ಯ. ಲುಲ್ಲು ಬಜಾರ್, ಪೂಜಾರಿ ಆರ್ಕೇಡ್, ಗೋಣಿಗೊಪ್ಪ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಂಡೋಳ ಕುಂಜೀರ ಗಿರೀಶ್ ಭೀಮಯ್ಯ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹತ್ರ ಶಾಸಕ ಪಿಂಗ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರನ ಎಎಸ್ ಪೊನ್ನಣ್ಣ ಅವು ಇಂದು ಬೋರೆ ಬೋರೆ ಅಧಿಕಾರಿಯ ಕೂಡ ಮಳೆಯ ನಷ್ಟ ಅನಂತ ಜಾಗಕ್ಕೆ ಹೋಯಿತು ಪರಿಶೀಲನೆ ಮಾಡಿಸಿ. ಇದನ್ನು ಮಾರಿಪತ್ತು ವಿರಾಜಪೇಟೆ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆ ಬರೀಲಿ ಕಟ್ಟಿ ತಿಂಜ ಅಂಬೇಡ್ಕರ್ ಭವನ ಹತ್ರ ತಡೆಗೋಡೆ ಅವರ ಮಳೆನ ಉಂಡು ಬುದ್ಧಿ ಪೋಯ್ ತಿಂಜತ್ತು. ಅದನ್ನು ಪರಿಶೀಲನೆ ಮಾಡಿದ ಶಾಸಕ ತಡೆಗೋಡೆರ ಕಾಮಗಾರಿಯ ಬಗ್ಗೆ ಇಲಾಖೆಯ ಅಧಿಕಾರಿಯಲ್ಲಿ ವಿವರ ಕಟ್ಟಿತ್ತು. ಕೂಲಂಕುಷ ತನಿಖೆ ಮಾಡಿತ್ತು. ತಪ್ಪಿಸ್ತಸ್ತಂಗಡ ವಿರುದ್ಧ ಕ್ರಮ ಹೊಡೆತೋಕೆ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪಿನ್ನ ಸರ್ಕಾರಿ ಹೈಸ್ಕೂಲ್ ಮಡಿಕೇರಿ ಇಂಗರ ಕೂಟದನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ರ ಸಂಸ್ಥಾಪಕ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಐಂಡ ನೂಟ 41ನೇ ಪುಟ್ಟನಾಳು ಪಿನ್ನ ಶ್ರೀಮತಿ ವಿಜಯ ವಿಷ್ಣು ಭಟ್ ದತ್ತಿ ಪ್ರಶಸ್ತಿ ಪ್ರದಾನ ಪಿನ್ನ ಸಾಧಕಂಗಕ್ಕ ಸನ್ಮಾನ ಕಾರ್ಬಾರ ಮಡಿಕೇರಿ ಗವರ್ಮೆಂಟ್ ಹೈಸ್ಕೂಲ್ ಸಭಾಬಾಡಲು 4ನೇ ನಾಳಂಕೆ 14 ಫಲಕ 11 ಗಂಟೆಗೆ ನಡಪ ಕಾರ್ಬಾರದ ಕೊರವು ಕಾರ್ಯಕ್ರಮ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷಗಳನ್ನು ಎಂಪಿ ಕೇಶವ ಕಾಮತ್ ವಹಿಸುವ ಜಿಲ್ಲರ ಪಿರಿಯ ಸಾಹಿತಿ ನಾಗೇಶ್ ಕಾಲೂರ್ ಅವು ಕಾರ್ಬಾರ್ನ ಉದ್ಘಾಟನೆ ಮಾಡುವ ಶ್ರೀಮತಿ ವಿಜಯ ವಿಷ್ಣು ಭಟ್ ದತ್ತಿ ಪುರಸ್ಕಾರ ಆದ್ಯ ಕಾಲದ ಪುರಸ್ಕೃತಗಳನ್ನು ಸಾಹಿತಿ ಶ್ರೀಮತಿ ಸ್ಮಿತಾ ಅಮೃತರಾಜ್ ಸಂಪಾಜೆ ಅಯ್ಯಂಗಕ್ ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಪಿಂಗ ಸಾಹಿತಿಯು ಅನಂತ ಸುಪ್ರಾಜ್ ಸಂಪಾಜೆ ಅವು ಪ್ರಶಸ್ತಿ ಕೊಡ್ತಿತ್ತು ಗೌರವ ಕಾಟ್ವಾ